ಅದೇ ರೀತಿ ಗರಿಷ್ಠ ಆರ್ದ್ರತೆಯು ಪ್ರಮಾಣ 58% ಮತ್ತು ಕನಿಷ್ಠ ಆರ್ದ್ರತೆಯು 28% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 11 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಕಡಲೆ ಬಿತ್ತನೆಯನ್ನ 2nd ವಾರದಿಂದ 2nd ವಾರದವರೆಗೆ ಬಿತ್ತನೆಯನ್ನ ಮಾಡಬಹುದು. ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನ 500 ಗ್ರಾಂ ರೈಜೋಬಿಯಂ ಹಾಗೂ 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಇನ್ನು ಕಡಲೆಯನ್ನ ಬಿತ್ತಿದ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ 1.3 ಲೀಟರ್ ಪೆಂಡಿ ಮಿಥಲಿನ್ 30 EC ಅಥವಾ 0.8 ಲೀಟರ್ ಪೆಂಡಿ ಮಿಥಲಿನ್ 38.7 CS ಕಳೆನಾಶಕವನ್ನ 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಕಳೆಗಳನ್ನು ನಿರ್ವಹಣೆ ಮಾಡಬಹುದು. ಇನ್ನು ಹತ್ತಿ ಬೆಳೆಯಲ್ಲಿ ಕಾಯಿ ಕೊರಕದ ಹುಳುವಿನ ಬಾಧೆ ಕಂಡು ಬಂದಲ್ಲಿ ಹುಳುವಿನ ಹಾವಳಿಯನ್ನು ವೀಕ್ಷಿಸಲು ಪ್ರತಿ ಎಕರೆಗೆ 4-5 ಮೋಹಕ ಬಲೆಗಳನ್ನು 50 ಮೀಟರ್ ಅಂತರದಲ್ಲಿ ಅಳವಡಿಸಬೇಕು. ಚಟುವಟಿಕೆ ಕಂಡು ಬಂದಲ್ಲಿ ಮೊಟ್ಟೆ ನಾಶಕವಾದ ಮೆಥೋನಿಲ್ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಇನ್ನು ಹತ್ತಿಯಲ್ಲಿ ಹೂ ಉದುರುವುದನ್ನು ತಡೆಗಟ್ಟಲು ಫ್ಲಾನೋಫಿಕ್ಸ್ 0.25 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಹತ್ತಿಯಲ್ಲಿ ಟೊಬ್ಯಾಕೋ ಸ್ಟ್ರೇಟ್ ನಂಜಾಣು ರೋಗದ ಬಾಧೆ ಕಂಡು ಬರುತ್ತಿದ್ದು ಅದಕ್ಕಾಗಿ ಥ್ರಿಪ್ಸ್ ರುಚಿ ಹತೋಟಿಯನ್ನು ಮಾಡಲು 1 ಮಿಲಿಲೀಟರ್ ಪೈರಿಪೋಕ್ಸಿಫೆನ್ 52% ಅಥವಾ ಡೈಫೆಂಥೂರಾನ್ 25 EC ಅಥವಾ 0.5 ಮಿಲಿಲೀಟರ್ ಥಯಾಮಿಥಾಕ್ಸಾಮ್ 75 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಹತ್ತಿಯಲ್ಲಿ ಬೇರುಕೊಳೆಯ ರೋಗದ ಹತೋಟಿಯನ್ನು ಮಾಡಲು 2 ಗ್ರಾಂ ಪ್ರಪಿಕನೋಜಾಲ್ 25 EC ಅಥವಾ ಕಾರ್ಬನ್ಡೈಸಮ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡಕ್ಕೆ ತೆಳುವಾಗಿ ಸುರಿಯಬೇಕು. ಇನ್ನು ಹತ್ತಿ ಬೆಳೆಗೆ ಮೆಗ್ನೀಸಿಯಂ ಸಲ್ಫೇಟ್ 10 ಗ್ರಾಂ ಮತ್ತು 19-19-19-10 ಗ್ರಾಂ ಅನ್ನು ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಇನ್ನು ತೊಗರಿ ಬೆಳೆಯಲ್ಲಿ 50% ಹೂ ಬಿಟ್ಟಾಗ ಮೊದಲನೇ ಸಿಂಪರಣೆಯಾಗಿ ತತ್ತಿ ನಾಶಕವಾದ ಪ್ರೊಫೆನೋಫಾಸ್ 5 ಮಿಲಿಲೀಟರ್ ಅಥವಾ ಥಯೋಡಿಕಾರ್ಬ್ 0.6 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ತೊಗರಿ ಬೆಳೆಯಲ್ಲಿ 50% ಹೂ ಆಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಅನ್ನು ಬೆರೆಸಿ ಸಿಂಪಡಿಸಬೇಕು ಹಾಗೂ ಇದನ್ನ 15 ದಿನಗಳ ನಂತರ ಮತ್ತೊಮ್ಮೆ ಸಿಂಪರಣೆಯನ್ನ ಮಾಡಿ. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 cm ಮೇಲ್ಭಾಗದ ಕೂಡಿ ಚಿವುಟುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲುಡಿದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಇನ್ನು ಹಿಂಗಾರಿ ಜೋಳದಲ್ಲಿ ಕಳೆಗಳನ್ನು ನಿಯಂತ್ರಣ ಮಾಡಲು ಪ್ರತಿ ಎಕರೆಗೆ 0.4 ಕಿಲೋಗ್ರಾಂ ಅಟ್ರಾಜಿನ್ 50 WP ಕಳೆನಾಶಕವನ್ನ 300 ಲೀಟರ್ ನೀರಿನಲ್ಲಿ ಬೆರೆಸಿ ಬಿತ್ತನೆಯಾದ ದಿನ ಅಥವಾ ಮರುದಿನ ಸಿಂಪರಣೆಯನ್ನ ಮಾಡಬೇಕು. ಇನ್ನು 50-70 ದಿನಗಳ ಶೇಂಗಾ ಬೆಳೆಯಲ್ಲಿ ಎಲೆ ತಿನ್ನುವ ಕೀಟದ ಬಾಧೆ ಕಂಡು ಬಂದಲ್ಲಿ 0.2 ಗ್ರಾಂ ಇಮಾಮೆಕ್ಯೂನ್ ಬೆಂಜೋಯೇಟ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿ. ಶೇಂಗಾ ಬೆಳೆಯಲ್ಲಿ ಸ್ಪೊಡೋಪ್ಟೆರಾ ಹತೋಟಿಗೆ 4 ಗ್ರಾಂ ಮೆಟರಿಜಿಯಂ ರಿಲೆ ಅಥವಾ 0.2 ಗ್ರಾಂ ಇಮಾಮೆಕ್ಯೂನ್ ಬೆಂಜೋಯೇಟ್ 5 HG ಅಥವಾ 1 ಗ್ರಾಂ ಥಯೋಡಿಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಇನ್ನು ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನ ಮಾಡಿ. ಭತ್ತದಲ್ಲಿ ಕಾಂಡ ಕೊರೆಯುವ ಹುಳುವಿನ ಹತೋಟಿಗಾಗಿ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ 20 EC ಅಥವಾ 2 ಮಿಲಿಲೀಟರ್ ಫರ್ಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಭತ್ತದಲ್ಲಿ ಆನೆ ಕೊಂಬು ಅಥವಾ ಕಣೆ ನೊಣದ ಹತೋಟಿಯನ್ನ ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅಥವಾ 10 kg ಕಾರ್ಬೋಫೆರಾನ್ 3 GN ಎಕರೆಗೆ ಎರಚಬೇಕು. ಇನ್ನು ಮೆಣಸಿನಕಾಯಿ ಗಿಡಕ್ಕೆ ಬರುವ ಸಸಿ ಸಾಯುವ ರೋಗದ ಹತೋಟಿಯನ್ನ ಮಾಡಲು 3 ಗ್ರಾಂ ಕ್ಯಾಪ್ಟನ್ 50 WP ಅಥವಾ 2 ಗ್ರಾಂ ಕಾರ್ಬನ್ಡೈಸಮ್ 50 WP ಶಿಲೀಂಧ್ರ ನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣವನ್ನು ಸಸಿ ಮಡಿಗೆ ಹಾಕಬೇಕು. ಮೆಣಸಿನಕಾಯಿಯಲ್ಲಿ ಬೂದು ರೋಗದ ನಿರ್ವಹಣೆಗಾಗಿ ಮೈಕ್ಲೋಬಿಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 0.25 ml ನೆಪ್ತಲಿಕ್ ಆಸಿಟಿಕ್ ಆಸಿಡ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ತಡೆಗಟ್ಟಬಹುದು. ಇನ್ನು ರಾತ್ರಿಯ ತಾಪಮಾನ ಇಳಿಕೆಯಾಗುತ್ತಿರುವಂತಹ ಸಂದರ್ಭದಲ್ಲಿ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿ ಆಡದಂತೆ ನೋಡಬೇಕಾಗ್ತದೆ. ಇನ್ನು ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರವನ್ನು ಕೊಡಬೇಕಾಗ್ತದೆ. ಒಣಮೇವು, ಹಸಿರು ಮೇವು ಹಾಗೂ ದಾಣೆ ಮಿಶ್ರಣವನ್ನು ಕೊಡಿಸುವುದರಿಂದ ಅವುಗಳ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಬಳಸಿ ನುವಾಲ್ಗಿ ದ್ರಾವಣವನ್ನ ಮಾಡುತ್ತೆ ಕಲ್ಯಾಣವನ್ನ. ಬಳಸಿ ನುವಾಲ್ಗಿ ದ್ರಾವಣವನ್ನ ಮಾಡುತ್ತೆ ಕಲ್ಯಾಣವನ್ನ, ಉಳಿಸುತ್ತೆ ಹಣವನ್ನ. ನುವಾಲ್ಗಿ ನಮಗೆಲ್ಲ ಹಿತವಣ್ಣ, ನುವಾಲ್ಗಿ ನಮಗೆ ಹಿತವಣ್ಣ, ನುವಾಲ್ಗಿ ನಮಗೆಲ್ಲ ಹಿತವಣ್ಣ. ಹಾಸನ ಜಿಲ್ಲೆ ಹಾಸನ ತಾಲೂಕು ಗೌಡಗೆರೆಯ ರಂಗನಾಥ್ ಅವರ ಪುತ್ರ ಎನ್ ಆರ್ ಶ್ರೀರಾಮ್ ಯುವಕರು ಸಣ್ಣ ವಯಸ್ಸಿನಲ್ಲೇ ವಿದ್ಯಾಭ್ಯಾಸ ಸಾಕು ಅಂತ ಅನ್ಕೊಂಡು ಕೃಷಿಗೆ ಮರಳಿದವರು. ಒಳ್ಳೆ ಆಸಕ್ತಿ ಇರುವ ಈ ಯುವಕ ಇತರರು ಮೆಚ್ಚುವಂತೆ ಕೃಷಿಯಲ್ಲಿ ನಿರತರಾಗಿದ್ದಾರೆ. ನುವಾಲ್ಗಿಯನ್ನು ಉಪಯೋಗಿಸಿಕೊಂಡಿರುವ ಬಗ್ಗೆ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾರೆ. ಶ್ರೀರಾಮ್ ಹೇಳಿ. ನಾವು 600 ಗಿಡ ಏಲಕ್ಕಿ ಹಾಕಿದೀವಿ. ಇವಾಗ 1.25 ವರ್ಷ ಆಗಿದೆ. ಕುರಿ ಗೊಬ್ಬರ, ದನದ ಗೊಬ್ಬರ, ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟು ಕಡಿಮೆ ಫಸಲು ತೆಗೆಯೋರು ಇದ್ದಾರೆ. ಆದ್ರೆ ನಾವು ಬರೀ ತಿಂಗ್ಳಿಗೆ ಒಂದೇ ಒಂದ್ಸತಿ ನುವಾಲ್ಗಿ ಸ್ಪ್ರೇನ ಕೊಟ್ಕೊಂಡು 8 ತಿಂಗ್ಳಿಗೆ 100 ಗಿಡದಲ್ಲೇ 10 kg ಏಲಕ್ಕಿ ಕಾಯಿ ಕೊಯ್ದಿದೀವಿ ಹೋದ ವರ್ಷ 8 ತಿಂಗ್ಳಿಗೆ ಬರೀ. ಈ ವರ್ಷ ಒಂದು 60-70 kg ಮೇಲೆ ಆಗೋ ಚಾನ್ಸಸ್ ಇದೆ. ನುವಾಲ್ಗಿ ಬಳಸೋದ್ರಿಂದ ಏನು ಅಂದ್ರೆ, ಈ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಇದೆಯಲ್ಲ, ಇದು ಕುರಿ ಗೊಬ್ಬರ, ದನದ ಗೊಬ್ಬರ, ರಾಸಾಯನಿಕ ಗೊಬ್ಬರಗಳಲ್ಲಿ ಎಲ್ಲಾ ಮೈಕ್ರೋ ನ್ಯೂಟ್ರಿಯಂಟ್ಸ್ ಇರಲ್ಲ. ಈ ನುವಾಲ್ಗಿನಲ್ಲಿ ಎಲ್ಲಾ ತರದ ನ್ಯೂಟ್ರಿಯಂಟ್ಸ್, ನೀವು ಆ ನುವಾಲ್ಗಿ ಬಾಟಲ್ ತಗೊಂಡ್ರೇನೆ ನೋಡಬಹುದು ಅದ್ರಲ್ಲಿ ಏನೇನಿದೆ ಅಂತ. ಎಲ್ಲಾ ತರದ ಅಷ್ಟು ನ್ಯೂಟ್ರಿಯಂಟ್ಸ್ ಅದ್ರಲ್ಲಿ ಇದೆ. ಅದ್ರಿಂದ ಬರೀ ಎಲೆಗೆ ತಿಂಗ್ಳಿಗೆ ಒಂದ್ಸತಿ ಸ್ಪ್ರೇ ಮಾಡಿದ್ರೆ ಅದು ಬೇರಿಗೆ ಹೋಗಿ ಫಸಲು, ಆಮೇಲೆ ಗಿಡಗಳು ಅಷ್ಟೇ. ಇವಾಗ 11-12 ಅಡಿ ಹೋಗಾಗಿದೆ ಗಿಡಗಳು, ತುಂಬಾ ಫಸಲು ಬರುತ್ತೆ, ಗಿಡಗಳು ಚೆನ್ನಾಗಿದೆ. ಎಷ್ಟು ಕಪ್ಪಾಗಿದೆ ಗಿಡ ಅಂದ್ರೆ ಅಯ್ಯೋ ಇದ್ಯಾ ಅಂತ ಅನ್ಕೋಬೇಕು ಅಷ್ಟು ಚೆನ್ನಾಗಿದೆ. ಆಮೇಲೆ ನಾವು ಏಲಕ್ಕಿ ನಾಟಿನು ಮಾಡ್ತೀವಿ, ನರ್ಸರಿನೂ ಇದೆ ನಮ್ದು. ವರ್ಷಕ್ಕೊಂದು 2,000-3,000 ಗಿಡ ನರ್ಸರಿ ಮಾಡ್ತೀವಿ. ಅದಕ್ಕೂ ಅಷ್ಟೇ, ತಿಂಗಳು ತಿಂಗಳು ಸ್ಪ್ರೇ ಕೊಡೋದ್ರಿಂದ ಅದು ತುಂಬಾ ಚೆನ್ನಾಗಿದೆ. ನಮ್ಮ ಹತ್ರ ತಗೊಂಡೋಗಿ ಹಾಕ್ದವರು ತುಂಬಾ ಚೆನ್ನಾಗಿ ಫಸಲು ತೆಗಿತಾ ಇದಾರೆ. ಅವ್ರಿಗೂ ನಾವು ನುವಾಲ್ಗಿ ಸಜೆಸ್ಟ್ ಮಾಡ್ತಾ ಇದೀವಿ. ನಮ್ಮ ಮನೆ ಹತ್ರ ಇರೋ ಔಷಧಿ ಗಿಡಗಳು ಎಲ್ಲಾ ತರದ ಗಿಡಗಳಿಗೂ ನಾವು ಸಿಂಪಡಿಸ್ತಾ ಇದೀವಿ. ತುಂಬಾ ಚೆನ್ನಾಗಿದೆ. ನುವಾಲ್ಗಿಯಿಂದ ಆರೋಗ್ಯಕರವಾದ ಬೆಳವಣಿಗೆ ಮತ್ತು ಒಂಥರ ಆಶ್ಚರ್ಯಕರವಾದ ವೃದ್ಧಿ, ಇಳುವರಿ ಬೇಗ ಸಿಗುತ್ತೆ ಅಂತ ಹೇಳ್ತದೆ. ಮತ್ತೆ ಗಟ್ಟಿಯಾಗಿ ಬೆಳೀತಾವಂತ ಅನ್ಕೊಂಡು ಬೇರೆಯವ್ರು ಹೇಳ್ತಾರೆ. ಏಲಕ್ಕಿಯಲ್ಲಿ ನೀವು ಕಂಡಂತೆ ಇತರೆ ಪ್ರದೇಶಗಳಲ್ಲಿ ನೀವು ನೋಡಿದಂತೆ ನುವಾಲ್ಗಿಯನ್ನು ಸಿಂಪಡಿಸಿದ್ರ ಒಂದು ಗಿಡಗಳು ಹೇಗೆ ಬೆಳೀತಾ ಇದ್ವು ಅಥವಾ ಬೆಳೆದಿದ್ದಾವೆ? ಹಾ, ನಮ್ಮ ಹತ್ರ ಒಬ್ರು ಸಕಲೇಶ್ಪುರದವರೇ ತಗೊಂಡ್ ಹೋಗಿದ್ದಾರೆ. ಸಕಲೇಶ್ಪುರದಲ್ಲಿ ಕುಂಟಾಲ್ ಗಟ್ಟಲೆ ಬೆಳೆದವರು ಇದಾರೆ. ಬರೀ ಒಂದ್ ಗಿಡಕ್ಕೆ 300-400 ಗ್ರಾಮ್ ಬೆಳೆದವರು ಇದಾರೆ. ನಮ್ಮ ಹತ್ರ ತಗೊಂಡ್ ಹೋಗಿ 2-3 kg ಬೆಳೀತಾ ಇದಾರೆ ಇವಾಗ. ಅದು ನಾಟಿ ತಳಿನೇ, ಹೈಬ್ರಿಡ್ ತಳಿ ಅಲ್ಲ, ನಾಟಿ ತಳಿಲೆ ಒಂದ್ ಗಿಡಕ್ಕೆ 2-3 kg ಬೆಳೆದವ್ರು ಇದಾರೆ. ನುವಾಲ್ಗಿಯನ್ನ ಇತರೆ ಬೆಳೆಗಳಲ್ಲೂ ಸಿಂಪರಣೆ ಮಾಡಬಹುದಂತ ಬೇರೆಯವರು ಹೇಳ್ತಾ ಇದಾರೆ, ಸಂಸ್ಥೆಯವರು ತಿಳಿಸ್ತಾ ಇದಾರೆ, ಏನ್ ಹೇಳ್ತೀರಿ? ನಾನು ಆಗ್ಲೇ ಹೇಳ್ದಾಗೆ ಔಷಧಿ ಗಿಡಗಳಿಗೆ, ಆಮೇಲೆ ಮನೆ ಹತ್ರ ಏನಾದ್ರೂ ತರಕಾರಿ ಬೆಳ್ಕೊಂಡ್ರೆ, ನನ್ನ ಪ್ರಕಾರ ನಾನು ಔಷಧಿ ಗಿಡಗಳಿಗೆ ಏನ್ ಬೆಳೆಸ್ತಾ ಇದೀನಲ್ಲ ಅದು ತುಂಬಾ ಚೆನ್ನಾಗಿದೆ. ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆನ ಹೇಳ್ಬೋದಾ ಶ್ರೀರಾಮ್? 6361-31-5968. ಇನ್ನೊಂದು ಸಾರಿ ಹೇಳಿ. 6361-31-5968. ಧನ್ಯವಾದ ಶ್ರೀರಾಮ್, ನಮಸ್ಕಾರ. ನಮಸ್ಕಾರ. 8884-26-76-51. ಮತ್ತೊಮ್ಮೆ 8884-26-76-51.